ಯಾದವನೀವಾಘುಕುಲನಂದನ ಮಾಧವ ಮದಸೂದನ ವಾರು ಯಾದವನೀವಾಘುಕುಲನಂದನ ಮಾಧವ ಮದಸೂದನ ವಾರು ಸೋದರ ಮಾವನು ಮಧುರಲಿ ಮಡಗಿದ ಸೋದರ ಮಾವನು ಮಧುರಲಿ ಮಡಗಿದ ಯಶೋದ ಕಂದ ನೀವರೋ ಯಾದವ ನೀವ ಯದುಕುಲನಂದನ ಮಾಧವ ಮದಸೂದನ ವರು ಕಾಲಂದಿದೆ ಹುಲು ಹುಲು ಗನುತಲಿ ಕಣಕಾಲೂದಿದೆ ಹುಲು ಹುಲು ಗನುತಲಿ ಝಣ ಝಣ ಎನ್ನುತಿಹ ನಾದಗಳು ಚಿಣಿಕೊಲು ಚಂದು ಬೊಗರೆಯ ನಾಡುತ ಚಿಣಿಕೊಲು ಚಂದು ಬೊಗನೆಯ ನಾಡುತ ಸಣ್ಣವನೊಡಗುಡಿ ನೀವಾರೋ ಯಾದವ ನೀವ ಯಾದವ ನೀವ ಯದುಕುಲನಂದನ ಮಾಧವ ಮದಸೂದನ ವಾರು ಯಾದವ ನೀವ ಯದುಕುಲನಂದನ ಮಾಧವ ಮದಸೂದನ ವಾರು ಸೋದರ ಮಾವನ ಮಧುರಲಿ ಮಡಗಿದ ಯಶೋದ ಕಂದ ನೀವರು ಯಾದವ ನೀವ ಯಾದವ ನೀವ ಯದುಕುಲನಂದನ ಮಾಧವ ಮದಸೂದನ ವಾರು ಶಂಖ ಚಕ್ರವು ಕೈಯಲ್ಲಿ ಹೊಳೆಯುತ್ತ ಶಂಖ ಚಕ್ರವು ಕೈಯಲ್ಲಿ ಹೊಳೆಯುತ್ತ ಬಿಂಕದ ಗೋವಳ ನೀವಾರೋ ಅಕಳಕ ಮಹಿಮನೆ ಆದಿನಾರಾಯಣ ಅಕಳಕ ಮಹಿಮನೆ ಆದಿನಾರಾಯಣ ಏಕೆ ಮೊಭಕುತರಿ ಬಲಿಬಾರು ಯಾದವ ನೀವಾರು ಯಾದವ ನೀವ ಯದುಕುಲನಂದನ ಮಾಧವ ಮದಸೂದನ ವಾರು ಖಗವಾಹನನೆ ಬಗೆ ಬಗೆ ರೂಪನೆ ಖಗವಾಹನನೆ ಬಗೆ ಬಗೆ ರೂಪನೆ ಖಗವಾಹನನೆ ಬಗೆ ಬಗೆ ರೂಪನೆ ನಗೆ ಮೊಗದರಸೆ ನೀವಾರೋ ಜಗದೊಳು ನಿನ್ನಯ ಮಹಿಮೆಯ ಪಗಳುವೆ ಜಗದೊಳು ನಿನ್ನಯ ಮಹಿಮೆಯ ಪಗಳುವೆ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ ಆ மகிமைய பகழுவ புரந்தர விட்டலா புரந்தர விட்டலா புரந்தர விட்டலா நீ வாரோ யாதவ நீவா யது புல நந்தன மாதவ மதசூதன வாரு சோதர மாமன மதுரலி மடகிதா யசோத கந்தா நீவாரோ யாதவ நீவா யாதவ நீவா யாதவ நீவா